ಹಗಲು ರಾತ್ರಿ ಬರೆ ನಿಂದೆ ದಾಸ ನಡಚಿ ಕುಡವ ತನಕ ಹಾಡಿ ಹರಸತೀನಿ ಆಗವ ದೈವಾಸ ಹಗಲು ರಾತ್ರಿ ಬರೆ ನಿಂದೆ ದಾಸ ನಡಸಿ ಕೊಡುವ ತನಕ ಹಾಡಿ ಹರಸತೀನಿ ಆಗವ ದೈವಾಸ ರೈತರಿಗೆ ಕೊಟ್ಟಿದಿ ಶಿಕ್ಷಾ ಬಹುಳ್ಳ ಭಕ್ತರಿಗೆ ಬಂಧನ ಬಿಡಸೆ ಮದ್ಯಲು ಮಾಡಿದೆ ವಾಸ ಕನಸ ಕನಸಿನೊಳಗನೆ ಆಗಿ ಪ್ರಾತ ಶರ್ಪ ರೂಪದಲ್ಲಿ ಭೀಮಾ ನದಿಯಲ್ಲಿ ಮಾಡಿದ. ಇದುವರೆಗೆ ಧರಪ್ಪ ದುದ್ಗಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳಿದಿರಿ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೃಷಿ ರಂಗ ಮುಂದುವರಿಯುವುದು. ಆಕಾಶವಾಣಿ ಕಲಬುರಗಿ, ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ಯುಎಇನಲ್ಲಿ ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಪಂದ್ಯದ ವೀಕ್ಷಕ ವಿವರಣೆ ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ರೇಡಿಯೋ ಸೆಟ್ನಲ್ಲಿ ಮಾತ್ರ ಲಭ್ಯವಿದ್ದು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುತ್ತದೆ. ಕೃಷಿ ರಂಗದಲ್ಲಿ ಕೇಳಿ ಮಣ್ಣಿನ ಮಗ. ಮಣ್ಣಿನ ಮಗ ಇವತ್ತಿನ ಈ ಕಾರ್ಯಕ್ರಮದೊಳಗ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕಿನ ಭೋಗ್ನಳ್ಳಿ ಗ್ರಾಮದ ಹಿರಿಯ ರೈತರಾದ ಅಬ್ದುಲ್ ಲತೀಫ್ ಪಟೇಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ನಮ್ಮ ಜೊತೆಗೆ ಕಲಬುರಗಿ ಜಿಲ್ಲೆಯ ಹಿರಿಯ ರೈತರು, ಅನುಭವಸ್ಥ ರೈತರು, ತಮ್ಮ ಜೀವನವನ್ನೇ ಕೃಷಿಗೆ ಮುಡಿಪಾಯಗಿಟ್ಟಂತಹವರು ಅಫಜಲ್ಪುರ್ ತಾಲೂಕು ಭೋಗನಳ್ಳಿಯ ಅಬ್ದುಲ್ ಲತೀಫ್ ಪಟೇಲ್ ಅವರು ಹಿರಿಯ ರೈತರು ನಮ್ಮ ಜೊತೆಗಿದ್ದಾರೆ. ಅಬ್ದುಲ್ ಲತೀಫ್ ಪಟೇಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಕಳೆದ 4 ದಶಕಗಳಿಂದ ಅಬ್ದುಲ್ ಲತೀಫ್ ಪಟೇಲ್ ಅವರು ಕೃಷಿಯೊಳಗೆ ತಮ್ಮನ್ನು ತಾವು ತೊಡಕೊಂಡಿದ್ದಾರೆ. ಹಂಗ ನೋಡಿದ್ರ ಅವರ ತಂದೆ ತಾಯಿಗಳ ಜೊತೆಗೇನೆ ಅವರು ಸಣ್ಣವರಿದ್ದಾಗಿಂದ ಕೃಷಿ ಮಾಡದಂತವರು. ನಡುವ ಕೆಲಸಕ್ಕಾಗಿ ಬೇರೆ ದೇಶಕ್ಕೂ ಕೂಡ ಹೋಗಿ ಬಂದರು. ಆ ನಂತರ ಅಲ್ಲಿ ಕೃಷಿ ನೋಡಿ ಮತ್ತ ಇಲ್ಲಿಯ ಒಂದು ಸಂಪನ್ಮೂಲಗಳನ್ನು ನೋಡಿ ಯಾಕೆ ನಾವು ಇಲ್ಲೇ ಕೃಷಿ ಮಾಡಬಾರದು, ಇದರೊಳಗೆ ಯಾಕೆ ನಾವು ಪ್ರಗತಿ ಸಾಧಿಸಬಾರದು ಅನ್ಕೊಂಡು ಇಲ್ಲೇ ಉಳಿದು ಅವರು ಮಾಡಿದಂತಹ ಕೃಷಿ ಇವತ್ತ ಎಲ್ಲರಿಗೂ ಮಾದರಿ ಅಂತ ಹೇಳಿ ಹೇಳಬಹುದು. ಅವರ ಅನುಭವಗಳನ್ನ ನಾವೀಗ ಕೇಳೋಣ. ಅಬ್ದುಲ್ ಲತೀಫ್ ಅವರೇ, ತಾವು ಕೃಷಿ ಶುರು ಮಾಡಿದ್ರಿ. ಕೃಷಿ ಶುರು ಮಾಡದಂತಹ ಒಂದು ಸಂದರ್ಭದೊಳಗ ಈ ಕೃಷಿಯೊಳಗೆ ನಾನು ಸಾಧನೆ ಮಾಡಿ ಜನರಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ಮತ್ತು ಕೃಷಿಯೊಳಗೆ ಏನು ಜೀವನ ಅದ ಅನ್ನೋದ್ರ ಬಗ್ಗೆ ತಾವು ಯಾಕೆ ಮನಸ್ಸು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಏನಾದರೂ ಹೇಳಬಹುದಾ? ಸರ್, ನಾವು ರೈತ ಹಿಡಿದೋನಿ ಒಕ್ಕಲ್ತನ ನಮ್ಮ ಜೀವನ ಸರ್. ನಮ್ಮ ತಾಯಿ ತಂದೆ ಒಕ್ಕಲ್ತನ ಮಾಡಿದ್ರು. ನಂದು ವಿದ್ಯಾಭ್ಯಾಸ SSLC ಪಾಸ್ ಆದ ನಂತರ 1980 ನಾನು ಸೌದಿ ಅರೇಬಿಯಾಕ್ ಹೋದೆ ಸರ್. ಅಲ್ಲಿ ಒಂದು ಕನಿಷ್ಠ 5-6 ವರ್ಷ ಸೌದಿ ಅರೇಬಿಯಾಕ್. ರಿಟರ್ನ್ ಬಂದ್ಮ್ಯಾಗ ಅಲ್ಲಿ ವಾತಾವರಣ ನೋಡಿ ನನಗೊಂದು ಬಹಳ ಬೇಜಾರಾಯ್ತು. ಅದಾದ ನಂತರ ದುಡ್ಡಿದ್ದು ನಾನು ಬಂದು ಇಲ್ಲಿ ಕೃಷಿ ಯಾಕೆ ಮಾಡಬಾರ್ದು, ತಾಯಿ ತಂದೆ ಮಾಡದಂತದ್ದು ಕೃಷಿ ಅದ, ಆ ಸಾಧನೆ ಮ್ಯಾಗ ನಾನು ಕೃಷಿ ಮಾಡ್ಕೋತ ಬಂದ ಸರ್. ಆ ಪ್ರಿಣಾಗ ಸ್ವಲ್ಪ ರಾಸಾಯನಿಕದ ತಲಿ ಎತ್ತಿತ್ತು. ಯೂರಿಯಾದಿಂದ ಹಿಂಗ್ ಬೆಳಿಬಹುದು, ಅದು ಬೆಳಿಬಹುದು. ಅಷ್ಟರ ಮಟ್ಟಿಗೆ ನಾವು ಒಂದು 8 ವರ್ಷನಾಗ ನಾನು ಲಾಸ್ ಆದ ಸರ್ ಕೃಷಿಯಲ್ಲಿ. ವಾತಾವರಣ ಏರುಪೇರು ಆಯ್ತು, ನೀರಿನ ಅವಶ್ಯಕತೆ ಬಹಳಷ್ಟು ಆಯ್ತು, ಆಗಲಿಲ್ಲ. ಹಿಂಗಾಗಿ ಒಕ್ಕಲ್ತನದಲ್ಲಿ ನನಗೆ ನಮ್ಮ ತಂದೆಯವರು ಗಳಿಸಿದ ಒಂದು 100 ಎಕರೆ ಆಸ್ತಿ ಇತ್ತು ಸರ್. ನಾವು 6 ಮಂದಿ ಅಣ್ಣತಮ್ಮರು. ಈ ಟೈಪ್ ಒಕ್ಕಲ್ತನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬೇಕು, ನಡೆಸಬೇಕು ಅನ್ನೋದು ಒಂದು ವಿಷಯದಿಂದ ನಾ ಮಾತಾಡಿದ್ದೆ ಸರ್. ಅದು ಆದ್ರೆ 1986 ಏನಾಯ್ತಂತ ಸರ್, ನಂಬಲ್ಲಿನೂ ನಮ್ಮ ವಾತಾವರಣದಲ್ಲಿ ಮಳಿ ಸ್ವಲ್ಪ ಕಡಿಮೆ ಪ್ರಮಾಣ ಆಗಿ ಬೆಳೆಗಳು ಹಾಳಾದ್ವು ಸರ್. 86-85 ಇಲಿ ಹವಳಿ ಬಹಳ ಐತೆ ಸರ್. ಇಂತ ಒಂದು ವಾತಾವರಣದಾಗ ನಮ್ದು ಎಲ್ಲ ಅಗ್ರಿಕಲ್ಚರ್ ಬೇಸ್ ತಪ್ಪಿತು ಸರ್. ಅಂದ್ರೆ ಶುರು ಮಾಡಿದಾಗ ನಿಮಗೆ ಸಮಸ್ಯೆ ಚಾಲೂ ಆಯ್ತು? ಚಾಲೂ ಸರ್. ಈಗ ನಾವು ಮುಂದೆ ಏನ್ ಮಾಡಬೇಕು ನನಗೂ ಒಂದು ತಲೆಯಾಗ ಒಂದು ವಿಷಯಗಳು ಬಹಳ ಹಂಚ್ಕೋಬೇಕಾಗಿತ್ತು. 87-88 ನಾನು ಮತ್ತೆ ಕೃಷಿಯಲ್ಲಿ ಏನಾದ್ರೂ ಸಾಧನೆ ಮಾಡಬೇಕಂದ್ರೆ ನಮ್ ಇದಕ್ ಹೋದೇವ್ ಸರ್. ನಾವು ಅಗ್ರಿಕಲ್ಚರ್ ಏನ್ ಡೆವಲಪ್ ಮಾಡ್ಬೇಕನ್ನೋದು ರೇಷ್ಮೆ ಕೃಷಿ ಒಂದು 5 ವರ್ಷ ಮಾಡಿದ್ವಿ ಸರ್. ರೇಷ್ಮೆಯಲ್ಲಿ ಸಾಕಷ್ಟು ಮತ್ತೆ ಲಾಸ್, ಯಾಕಂದ್ರೆ ಮೊಟ್ಟೆಗಳು ಸರಿ ಬರಲಿಲ್ಲ ಅಥವಾ ಇಂಥ ವಾತಾವರಣದಾಗ ಏರುಪೇರಾಗಿ ಗೂಡುಗಳು ಎಲ್ಲ ಲಾಸ್ ಆದ್ರು ರೀ. ಅದಾದ ನಂತರ ಮಾರ್ಕೆಟ್ ನ ಮತ್ತೆ ಹುಡುಕೇಳ್ಬೇಕೇ ಸರ್. ಸ್ವಲ್ಪ ಲಾಲ್ಬಾಗ್ ಬೆಂಗಳೂರು ಕಡೆ ಹೋದೆವು, ಪುಣೆ ಯೂನಿವರ್ಸಿಟಿ ಕಡೆ ಹೋದೆವು. ಹೋಗ್ತಾ ಹೋಗ್ತಾ ನನಗೆ ಒಂದ್ ಸ್ವಲ್ಪ ಏನಾಯ್ತಂದ್ರೆ ಶ್ಯಾಮರಾವ್ ಪಾಟೀಲ್ ಗುರುರು ನನ್ನ ಗುರುಗಳು ಅಂತ ಭಾವಿಸ್ಬೇಕಾ ಸರ್. ಅವ್ರು ನನ್ನ ಕೃಷಿ ವಿಜ್ಞಾನ ಕೇಂದ್ರ ಗುಲ್ಬರ್ಗ ಕರ್ಕೊಂಡ್ ಸಂಪರ್ಕ ಮಾಡಿದ್ರು. ಆ ದಿವಸ ಅಲ್ಲಿ ಏನಿತ್ತಂದ್ರೆ 2000 ಸಾವಯವ ಕೃಷಿದ ಒಂದು ಎರಿಹುಳ ಸಾಕಾಣಿಕೆ ಒಂದು ಕಾರ್ಯಕ್ರಮ ಸರ್. ಅಲ್ಲಿ ನಮ್ಮ ಗುರುಗಳಾದ ಬೇಣಿಗೆ ಸರ್ ಇದ್ರು, ರಾಜೀವ್ ತೆಗೆಯೋ ಸರ್ ಇದ್ರು, ಬಹಳಷ್ಟು ಮನೋಹರ್ ಸರ್ ವಿಜ್ಞಾನಿಗಳು, ಬಹಳಷ್ಟು ವಿಜ್ಞಾನಿಗಳ ಜೊತೆ ನನಗೆ ಒಂದು ಸಂಪರ್ಕ. ಅದೇ ಮೊದಲೇ ಸಲ ನೀವು ನೋಡಿ? ಮೊದಲೇ ಸಲ ಸರ್. ಅದು ಆದ ನಂತರ ನಾವು ಟ್ರೈನಿಂಗ್ ತಗೊಂಡ ನಂತರ ನಮ್ಗೆ ಏನಂತಂದ್ರೆ, ನಾವು ಒಕ್ಕಲ್ತನದಲ್ಲಿ ಇದೊಂದು ನಮ್ಮ ಅಗ್ರಿಕಲ್ಚರ್ ಬೇಕಾದಂತ ಉತ್ಪಾದನೆ ಇದು ಒಳ್ಳೇದಲ್ಲಪ್ಪ ಅಂತ ನಾವು ಬೆನ್ನತ್ತೀವಿ ಸರ್. 2000 ನಾವ್ ಏನ್ ಮಾಡಿದ್ವಿ, ಎರಿಹುಳ ಸಾಕಾಣಿಕೆ ಚಾಲು ಮಾಡಿದ್ವಿ ಸರ್. ಎರಿಹುಳ ಸಾಕಾಣಿಕೆ ಆದ ನಂತರ ಮತ್ತೆ ಇಲ್ಲಿ ಸಂಪರ್ಕ ಒಂದು ಬೆಳೀತಲ್ಲ ಸರ್, ಕೃಷಿ ವಿಜ್ಞಾನ ಕೇಂದ್ರ ಸಂಪರ್ಕ ಬೆಳೆದಾಗ ಮಾರ್ಕೆಟ್ ಬಗ್ಗೆ ಬಹಳಷ್ಟು ನಾಲೆಜ್ ಹೇಳಿದ್ರು ಬೇಣಿಗೆ ಸರ್ ಅವರು. ಅವ್ರ ವತಿಯಿಂದ ನಾನು ಒಂದು ತರ ವಿಷಯ ಬಂತು ಸರ್. ನನಗೆ ಒಂದ್ಸಲ ಟ್ರೈನಿಂಗ್ ಮಾಡಿ ಹೂವಿನ ಬೇಸಾಯ ನೀವು ಮಾಡಿ ಒಳ್ಳೇದಾಗ್ತದೆ ಅನ್ಕಿ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ರು. ಹೂವಿನ ಬೇಸಾಯಕ್ಕೆ ಹಿಡಿದ್ರು ಸರ್, ಅಷ್ಟೇ ಅವರು ಬಿಡ್ಲಿಲ್ಲ ಸರ್. 10 ದಿನ ನನಗೆ ಅರವಾವಿ ಕಾಲೇಜ್ನಲ್ಲಿ ಟ್ರೈನಿಂಗ್ ಕೊಟ್ಟರು ಸರ್. ಅಲ್ಲಿ ಲಿಕ್ವಿಡ್ ಯಾವ ತರ ತಯಾರು ಮಾಡಬೇಕು, ಈ ಸುಗಂಧ ದ್ರವ್ಯಗಳು ಯಾವ ತರ ಬೆಳಿಬೇಕು ಅನ್ನೋದೊಂದು ವಿಷಯಗಳು ಬಂತು ಸರ್. ಅದು ಆದ ನಂತರ ನನಗೆ ಸಾವಿ ಕೃಷಿದೊಂದು ಬಂತಲ್ಲ ಸರ್, ಎರಿಹುಳದಲ್ಲಿ ಜೀವಾಮೃತ ಇವೆಲ್ಲ ಈ ಪದ್ದತಿಗಳು ಅಳವಡಿಸಿರೋದು ಕೃಷಿ ವಿಜ್ಞಾನ ಕೇಂದ್ರದಿಂದನೇ ಸರ್. ಹೆಚ್ಚಾನ ಹೆಚ್ಚಿಗೆ ನಮ್ಮ ರೈತರು ಎಲ್ಲಿ ಬದುಕಬೇಕು ಅನ್ನೋದಂದ್ರೆ ವಿಜ್ಞಾನ ಇತ್ತಂದ್ರೆ ನಾವು ಇಲ್ಲಿ ಬದುಕಲಿಕ್ಕೆ ಒಂದು ಅನುಕೂಲ ಸರ್. ಯಾಕಂದ್ರೆ ಈಗ ನಾವು ಹಳಿ ಪದ್ದತಿಯಿಂದ ಯಾವುದೇ ಒಂದು ಒಕ್ಕಲ್ತನ ಮಾಡೋದು ಬಹಳ ಕಷ್ಟ ಆಗ್ಬಿಟ್ಟು. ಕೃಷಿ ವಿಜ್ಞಾನ ಕೇಂದ್ರದಾಗ ಸಾಕಷ್ಟು ಮಾರ್ಕೆಟ್ ಹಿಡಿದು ನಾವು ಯಾವ ತರ ಬೆಳೆಸಬೇಕು ಬೆಳಿಬೇಕು ಅನ್ನೋದ ವಿಷಯಗಳು ಮಾತಾಡಿದ್ರು. ನನಗೆ ಬೆಣಗಿ ಸರ್ ಸಾಕಷ್ಟು ನನಗೆ ಈ ಒಂದು ಇದ್ರಾಗ ಬೆಳೆಸದು ಸರ್. ಇನ್ನೂ ನನಗೆ ಏನ ಕಲಿಬೇಕನ್ನೋದು ಹಂಬಲ್ ಬಹಳ ಇರ್ತದೆ ಸರ್. ಅಲ್ಲಿ ಹೂವಿನ ಬೇಸಾಯ ಆದ ನಂತರ ನಾವು ಮತ್ತೇನ್ ಮಾಡಿದ್ವಿ ಅಂದ್ರೆ ನಮ್ಗೆ ಬೇಕಾದಂತ ಜೀವಾಮೃತ ಆಗಲಿ ಎರಿಜಲ ಆಗಲಿ ಅಥವಾ ಗೋಕುರ್ಪ ಅಮೃತ ಆಗಲಿ ಈಗ ಫಿಶ್ ಆಯಿಲ್ ಅನ್ಕೇನೋ ಮಾಡ್ಕೋತೀವಿ, ಮೀನಿನ ದ್ರವ್ಯಗಳು ಮಾಡ್ಕೋತೀವಿ ಅಂದ್ರೆ ಸಾಕಷ್ಟು ಇಲ್ಲಿ ನಮ್ಮಲ್ಲಿ ಕಲೀಲಿಕ್ಕ ಕೃಷಿ ವಿಜ್ಞಾನ ಕೇಂದ್ರ ಒಂದು ಮಾದರಿಯಾಗಿಬಿಟ್ಟ ಸರ್. ಎಲ್ಲಿಯವರೆಗೆ ನಾವು ಕೃಷಿ ವಿಜ್ಞಾನದಿಂದ ಸಂಪರ್ಕ ಇಡಲು ಅಲ್ಲಿ ನಾವು ಕೃಷಿ ಮಾಡಲಿಕ್ಕೆ ಅಂದ್ರೆ ಪ್ರತಿಯೊಬ್ಬ ರೈತ ಸಹಿತ ರೈತ ಬೇಕೇ ಬೇಕು ಸರ್, ಕೃಷಿ ವಿಜ್ಞಾನ ಕೇಂದ್ರದ ಮಾರ್ಗದರ್ಶನ ಪಡ್ಕೊಳ್ಳೇಬೇಕು. ಹೌದು ಸರ್, ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಏನಂದ್ರೆ ವಾತಾವರಣ ನಮ್ ಕೈಗಿಲ್ಲ ಸರ್. ಯಾವ ವಾತಾವರಣದಾಗ ಏನ್ ಮಾಡಬೇಕನ್ನೋದು ಕೃಷಿ ವಿಜ್ಞಾನ ಕೇಂದ್ರದಿಂದನೇ ನಮ್ಗೆ ಅನುಭವಗಳು ಬಂದ್ಬಿಡ್ತಾರೆ ಸರ್. ಅದು ಆದ ನಂತರ ಅಷ್ಟೇ ನಾವು ಬಿಡ್ಲಿಲ್ಲ ಸರ್, ನನ್ನ ಒಂದು ಛಲ ಇತ್ತು ವಿಜ್ಞಾನಿಗಳ ಜೊತೆ ಇದ್ದಾಗ ನನಗೂ ಒಂದು ಹುಮ್ಮಸ್ಸು ಬಂತು. 2005 ಇಸ್ವಿಯಲ್ಲಿ ನನಗೆ ಧಾರವಾಡ ಯೂನಿವರ್ಸಿಟಿಯಿಂದ ಪ್ರಗತಿಪರ ರೈತರ ಒಂದು ಸರ್ಟಿಫಿಕೇಟ್ ಒಂದು ಪ್ರಶಸ್ತಿ ಕೂಡ ಕೊಟ್ಟರು ಸರ್. ಅದರಂತರ ಮತ್ತೆ ಹೆಚ್ಚಿನ ಹುಮ್ಮಸ್ಸೇ ಬಂತು ಸರ್, ಬರೋಬ್ರಿ ಜನ ನೋಡಿ ನಾವು ಇನ್ನ ಮತ್ತೆ ಏನಾದರೂ ಸಾಧನೆ ಮಾಡಬೇಕು. ನಾವು 2001 ಹಿಡಿದ್ರೆ ನಾವು ಈ ಸಾವಯವದಾಗ ಬಂದಾಗ ಹೂವಿನ ಬೇಸಾಯ ನಮ್ಮ ಜೊತೆ ಬಂತು. ಅದು ಅಲ್ಲದೆ ನಮ್ಗೇನಿತ್ತಂದ್ರೆ ಅಲ್ಲಿ ಮೆಡಿಸಿನ್ಸ್ ಪ್ಲಾಂಟ್ಗಳು ಅರಬಾವಿದಾಗ ನೋಡಿದ ನಂತರ ನಮ್ಮ ಹಳ್ಳಿ ರೈತರಿಗೆ ಏನ್ ಬೇಕಪ್ಪ ಅಂದ್ರೆ ಸಾಕಷ್ಟು ನಾವು ಆರೋಗ್ಯವಂತ ಇರಬೇಕಂದ್ರೆ ನಮ್ಮಲ್ಲಿ ಇದ್ದಂತ ವಸ್ತುಗಳು ನಾವು ಯಾಕೆ ಬಳಸಬಾರ್ದು, ಬರೋಬ್ರಿ ಈ ವಿಷಯದ ನಾವು ಬಂದೇವು ಸರ್. ಈಗ ನಮ್ಮಲ್ಲಿ ನೆಗ್ಗಿನ ಮೊಳು ಸಿಗಬಹುದು, ತುಳಸಿ ಎಲೆ ಸಿಗಬಹುದು, ಹೊಂಗೆ ಬೀಜಗಳು ಸಿಗಬಹುದು, ಇವಂತವೆಲ್ಲ ಔಷಧಿಗಳು ಗುಣ ಇದ್ದಂತ ಸಸ್ಯಗಳು ನಾವು ಯಾಕೆ ನಮ್ಮಲ್ಲಿ ಅಂದ್ರೆ ಅರಭಾವಿ ಕಾಲೇಜ್ ಒಳಗೆ ಇದ್ರ ಬಗ್ಗೆ ತಾವು ತಿಳ್ಕೊಂಡ್ರಿ? ಬಹಳ ತಿಳ್ಕೊಂಡ್ ಸರ್. ನನಗೆ ವರ್ಷಿಗೆ ಒಂದೊಂದ್ಸಲ ನಮ್ಮ ಸರ್ ಆದವರು ಅರಿಭಾವಿ ಕಟ್ಟಿಮನಿ ಸರ್ ಅದಕ್ಕೆ ಒಬ್ಬರಿದ್ರು ಸರ್, ಬೆಣಗಿ ಸರ್ ಅವ್ರ ಕ್ಲಾಸ್ಮೇಟ್ ಅಂತ, ಅವ್ರ ಜೊತೆ ನಾನು ಈ ಕೆಲಸ ಬಹಳ ಹಂಚ್ಕೊಂಡ್ ಸರ್. ಇವತ್ ನನಗೇನಾಗ್ಯದ ಸರ್, ಈ ಒಕ್ಕಲ್ತನದಲ್ಲೇ ನಮ್ಮ ಒಕ್ಕಲ್ತನ ಜನ ಆರೋಗ್ಯವಂತ ಇರಬೇಕಾದ್ರೆ ನಮ್ಮಲ್ಲಿ ಅಶ್ವಗಂಧ ಬೆಳಿಬಹುದು, ತುಳಸಿ ಬೆಳಿಬಹುದು, ಸಾಕಷ್ಟು ಔಷಧಿ ಸಸ್ಯ ನಮ್ಮಲ್ಲಿ ನಮ್ಮ ಭೂಮಿಯಾಗ ನಾವು ಬೆಳೆದು ತೋರಿಸಬಹುದು. ಈಗ ನಾವು ಕಿಡ್ನಿ ಸ್ಟೋನ್ ಸಲುವಾಗಿ ಔಷಧ ಕೊಡ್ತೀವಿ ಸರ್, ಮೂಲಾದಿ ಸಲುವಾಗಿ ಕೊಡ್ತೀವಿ. ಅದು ಅಲ್ಲದೆ ನಾವು ಸಾಕಷ್ಟು ಜನ ಈ ಏನು ನಿಧಿ ಬರಲಾದಂತ ಸಮಸ್ಯೆಗಳು ಇಂತೂ ಕಾಯಿಲೆಗಳಿಗೆ ನಾವು ನಮ್ಮಲ್ಲಿ ಇದ್ದಂತ ವಸ್ತುಗಳು ನಾವು ಬಳಸಿ ಆರೋಗ್ಯವಂತರಾಗಿ ಇರಬೇಕು ಅನ್ನೋದು ಒಂದು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದ ನಾನು ಕಲಿತೆ ಸರ್. ನಾನು ಸ್ವಲ್ಪ ಅನುಭವ ಇತ್ತು, ಅದ್ರ ಜೊತೆ ಜೊತೆ ಕೃಷಿ ವಿಜ್ಞಾನ ಕೇಂದ್ರದವರು ಸಾಕಷ್ಟು ಇವತ್ತು ರಾಯಚೂರು ಯೂನಿವರ್ಸಿಟಿ ಆಗಲಿ ಧಾರವಾಡ ಯೂನಿವರ್ಸಿಟಿ ಇದು ಒಂದು ಔಷಧ ಬಗ್ಗೆ ನಮ್ಗೆ ಒಂದು ತರಬೇತಿ ಕೊಟ್ರು. ಇನ್ನೂ ಒಂದು ತರಬೇತಿ ನಾವು ಕೊಡ್ರಿ ಅನ್ಕೆ ಈಗ ನಮ್ಮ ಕಲ್ಯಾಣ ಕರ್ನಾಟಕದ ಪಾರಂಪರಿಕ ವೈದ್ಯ ಪರಿಷತ್ ಅವರು ಕೃಷಿ ವಿಜ್ಞಾನ ಕೇಂದ್ರದ ಹೋದಾಗ ರಾಜು ತೆಗಿಡಿ ಸರ್ರು ಮತ್ತು ನಮ್ಮ ರಾಯಚೂರು ಯೂನಿವರ್ಸಿಟಿ ಕುರುಗುರು ಸರ್ರು ಇವರು 250 ಜನರಿಗೆ ಒಂದೇ ಟೈಮ್ನಾಗ ನಾವು ನಿಮ್ಗೆ ಈ ಮೆಡಿಸಿನ್ಸ್ ಪ್ಲಾಂಟ್ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಅನ್ಕೆ ಒಪ್ಕೊಂಡ್ರು ಸರ್. ಇವತ್ತಿನ ಒಂದು ಯುಗದಲ್ಲಿ ರಾಸಾಯನಿಕ ಕೃಷಿಯಲ್ಲಿ ಮತ್ತು ಇವತ್ತು ಔಷಧಿ ಬಗ್ಗೆ ನಾವು ಗೌರವ ನೋಡಿದ್ರೆ ರೈತರ ಬಳಿ ಇದ್ದಂತ ವಸ್ತುಗಳು ನಾವು ಬಳಸಿ ಆರೋಗ್ಯವಂತರಾಗಿ ಇರಬೇಕು ಅನ್ನೋದು ಒಂದು ಅನಿಸಿಕೆ. ಬರೋಬ್ಬರಿ ಈಗ ರೈತನ ಹೊಲದ ಸುತ್ತಮುತ್ತಲು ಏನು ಬೆಳೀತಾ ಇದ್ದಾವ ಅವು ಕೂಡ ಸಾಕಷ್ಟು ಔಷಧೀಯ ಸಸ್ಯಗಳು. ತಾವು ಹೇಳಿದ್ರೆ ಈಗ ನೆಗ್ಗಿನ ಮುಳ್ಳು ಅನ್ನುವಂಥದ್ದು ಅದು ಸಾಕಷ್ಟು ಪ್ರಮಾಣದೊಳಗೆ ಎರಿ ಭೂಮಿಯೊಳಗೆ ಬೆಳೆದೇ ಬೆಳೀತದ. ಅದನ್ನು ನಮ್ಮ ರೈತರು ಅಥವಾ ನಮ್ಮ ಸಾರ್ವಜನಿಕರು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನುವಂತಹ ಒಂದು ಜ್ಞಾನ ಏನದಲ್ಲ ಅದು ನೀವು ತಗೊಂಡು ಬೇರೆಯವರಿಗೂ ಕೂಡ ನೀವು ಅದರ ಬಗ್ಗೆ ತಿಳಿಸಿ ಹೇಳಿ ಅವರಿಗೂ ಕೂಡ ಸಹಾಯ ಮಾಡ್ತಾ ಇದ್ದೀರಿ ತಾವು? ಬಿಲ್ಕುಲ್ ಸರ್, ಯಾಕಂದ್ರೆ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ನಮ್ದೇನದಂದ್ರೆ ಸರ್ ಇದೇ ಒಂದು ಗುರಿ ಅದ ಸರ್. ನಮ್ಗೆ ಸಸ್ಯಗಳು ಉಳಿಸಿ ಬೆಳೆಸಬೇಕಾಗ್ಯದ ಸರ್, ಯಾಕಂದ್ರೆ ನಿಸರ್ಗದಲ್ಲಿ ಬಹಳಷ್ಟು ಹಾಳಾಗಿ ನಡೆದ ಸರ್. ನಾವು ರೈತರು ಏನ್ ಮಾಡ್ಲಿಕ್ಕೆ ಅಂದ್ರೆ ಜಮೀನಲ್ಲಿ ಮತ್ತು ಬದುವೆಯಲ್ಲಿ ಇದ್ದಂತ ಸಸ್ಯಗಳು ಈ ರಾಸಾಯನಿಕ ಎಣ್ಣೆ ಹೊಡೆದು ಎಲ್ಲ ಸತ್ತು ಹೊಡ್ಲಿಕ್ಕೆ ಸರ್. ಮುಂದೆ ಬರಹಂತ ಕಾಲದಲ್ಲಿ ಈ ಸಸ್ಯಗಳು ನೋಡ್ಲಿಕ್ಕೆ ಸಿಗಲ್ಲ ಸರ್. ಈ ಒಂದು ಆನೆ ನೆಗ್ಗಿನ ಮುಳ್ಳು ಎಷ್ಟು ದೊಡ್ಡ ಕೆಲಸ ಮಾಡುತ್ತಂದ್ರೆ ಕ್ಯಾಲ್ಸಿಯಂ ಪ್ರೊಡಕ್ಷನ್ ಮಾಡದಂತ ಶಕ್ತಿ ಅದರಲ್ಲಿ ಅದ ಸರ್. ಈಗ ನಮ್ಮ ನೆಲ್ಲಿ ನೆಲ ನೆಲ್ಲಿ ನಾವು ಒಂದು ಹಿಡಿ ತಿಂದ್ವಿ ಅಂದ್ರೆ ನೀವು ಗ್ಲಾಸ್ನು ಕರಗಬಹುದು ಸರ್, ಸ್ಟೋನ್ ಕರಗಬಹುದು. ಇದರಲ್ಲಿ ಇಂಥವು ನೈಸರ್ಗಿಕ ಶಕ್ತಿಗಳು ಸರ್, ಇದಕ್ಕೆ ನಾವು ಉಳಿಸಬೇಕಾಗಿ ಸರ್. ಇದು ಪಾರಂಪರಿಕ ವೈದ್ಯ ಪರಿಷತ್ ಇದೊಂದು ಸಾಧನೆ ಮಾಡಿ ಗುಲ್ಬರ್ಗ ಮತ್ತು ಧಾರವಾಡ ರಾಯಚೂರು ಯೂನಿವರ್ಸಿಟಿ ಅವರು ನಮ್ಗೇನು ಹೆಲ್ಪ್ ಮಾಡ್ಲಾಗತ್ತಾರೆ ವಿಜ್ಞಾನಿಗಳು ಸರ್. ನಾವು ಮಾದರಿಯಾಗಿ ಬೆಳೆದು ಪ್ರತಿಯೊಬ್ಬರ ಮನೆ ಮುಂದೆ ಇದೊಂದು ಸಸ್ಯ ಬೆಳೆಸಿದ್ರೆ ಎಲ್ಲ ಆರೋಗ್ಯವಂತವಾಗಿ ಇರಬಹುದು ಅಂತ ಒಂದು ಅಂಚೆ. ಈಗೇನು ತಾವು ಹೂವಿನ ಬೇಸಾಯ ಶುರು ಮಾಡಿದ್ರೆ ಅದರ ಜೊತೆಗೆ ಈ ಔಷಧೀಯ ಸಸ್ಯಗಳನ್ನು ಕೂಡ ತಾವು ಬೆಳೀತಾ ಇದ್ದೀರಿ? ಈಗ ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಸರ್, ಈಗ ತುಳಸಿ ನಮ್ಮಲ್ಲಿ ನಮ್ಮ ಹೊಲದಾಗ ಎಲ್ಲೆಲ್ಲಿ ಒಂದ್ ಸ್ವಲ್ಪ ಚೂರು ಹಾಕ್ತೀವಿ ಸರ್. ತುಳಸಿ ನಮ್ ಬೇಕೇ ಬೇಕು ಸರ್. ಅದು ಅಲ್ಲದೆ ನೆಗ್ಗಿನ ಮುಳ್ಳು, ಆನೆ ನೆಗ್ಗಿನ ಮುಳ್ಳು ಮತ್ತು ನೆಗ್ಗಿನ ಮುಳ್ಳು ಎರಡು ವ್ಯತ್ಯಾಸಗಳು ಆಗ್ತವೆ ಸರ್. ಅದನ್ನು ಬೆಳಿತೀವಿ ಸರ್. ಅದು ಅಲ್ಲದೆ ಮತ್ತೀಗ ನೆಲ ನೆಲ್ಲಿ ಏನ ಸರ್, ಅಲ್ಲೆಲ್ಲಿ ನಾವು ಬೀಜ ಹಾಕ್ಬಿಡ್ತೀವಿ ಸರ್. ನೆಲ ನೆಲ್ಲಿ ಯಾವಾಗೂ ನಾವು ಕಾಯಿಲೆಗಳಿಗೆ ಕೊಡ್ತೀವಿ ಸರ್. ಜೈನಿ ಸಲುವಾಗಿ ನೆಲ ನೆಲ್ಲಿ ಕೊಡ್ತೀವಿ, ಅಥವಾ ಕಿಡ್ನಿ ಸ್ಟೋನ್ ಇತ್ತಂದ್ರೆ ನೆಲ ನೆಲ್ಲಿ ಕೊಡ್ತೀವಿ ಸರ್. ಇಂಥವು ಅಂದ್ರೆ ಸಣ್ಣ ಪುಟ್ಟ ಔಷಧಿಗಳು ನಾವು ಏನ್ ಮಾಡ್ಕೋಬೇಕಿತ್ತು ನಮ್ಮ ಭೂಮಿಯಾಗೆ ಇದ್ದೀವೋ ಸರ್. ಇಂತ ಬೆಳ್ಕೊಂಡ್ರೆ ಪ್ರತಿಯೊಬ್ಬ ರೈತನು ಆರೋಗ್ಯವಂತ ಇರ್ಬೋದು ಸರ್. ಈಗೇನು ತಾವು ಜ್ಞಾನ ತಗೊಂಡಿರಿ ಔಷಧೀಯ ಸಸ್ಯಗಳ ಜ್ಞಾನ, ಇದನ್ನ ಏನು ತಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಕೊಡ್ತಾ ಇದ್ದೀರಿ ಔಷಧ, ಯಾರಿಗೆ ಸಮಸ್ಯೆ ಆದವರಿಗೆ ಕೊಡ್ತಾ ಇದ್ದೀರಿ, ನಿಮ್ಮ ಮನೆಯೊಳಗಾಗ್ಲಿ ಅಥವಾ ನಿಮ್ಮ ಸುತ್ತಮುತ್ತಲು ಯಾರು ಆಸಕ್ತರಿದ್ದಾರೆ ಅವರಿಗೆ ಇದನ್ನ ಕಲಿಸಿಕೊಡುವಂತ ಒಂದು ಕೆಲಸ ತಾವು ಮಾಡ್ತಾ ಇದ್ದೀರಿ? ನಾವು ಏನ್ ಮಾಡ್ತೀವಿ ಸರ್, ಮಂತ್ಲಿ ಒಂದ್ಸಲ ಎರಡ್ ಸಲ ಒಂದೊಂದು ಹಳ್ಳಿದಾಗ ಒಂದ್ ಸಣ್ಣ ಸಣ್ಣ ಪ್ರೋಗ್ರಾಮ್ ಮಾಡ್ತೀವಿ ಸರ್. ಅದೇ ಊರವರು ಯಾರೇ ಒಬ್ಬರಿಗೆ ವೈದ್ಯರಿದ್ರೆ ಅವರಿಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಜ್ಞಾನ ಕೊಟ್ಟು ಆ ಊರನ್ನವರಿಗೆ ಎಲ್ಲ ತಿಳಿಸ್ಕೊಡ್ತೀವಿ ಸರ್. ಸಪೋಸ್ ನೋಡ್ರಿ, ಈಗ ನಮ್ಮಲ್ಲಿ ಸಿಗದಂತ ವಸ್ತು ಅಂದ್ರೆ ಪ್ರತಿಯೊಂದು ಬದಿಯೂರಲ್ಲಿ ಇದ್ದಂತದ್ದು ಒಂದು ಕೊಡಪತ್ರಿ ಅನ್ಕೆ ಬೆಳಿಬಹುದು ಸರ್. ಶುಗರ್ಲೆಸ್ ರೀ, ಒಂದ್ ನಾಲ್ಕು ಎಲೆ ತಿಂದ್ರೆ ಸಾಕು ಸರ್, ಶುಗರ್ ಡೌನ್ ಆಗ್ಬಿಡ್ತಾರೆ, ಒಂದ್ ಲೆವೆಲ್ ಬಂದ್ಬಿಡ್ತಾರೆ. ಉತ್ತರಾಣಿ ಸೊಪ್ಪ ಸರ್, ಇವತ್ತು ಪರಿಸ್ಥಿತಿ ಏನಂದ್ರೆ ಸರ್, ಡೆಲಿವರಿ ಸಲುವಾಗಿ ಸಿಜರಿಂಗ್ ಅನ್ಕೆ ಹೇಳ್ತಾರೆ. ಈಗ ಹಳ್ಳಿಯ ರೈತರ ಮಕ್ಕಳಿಗೆ ನಾವು ಕಲಿಸ್ತೇವೆ ಅಂದ್ರೆ ಉತ್ತರಾಣಿ ಬೇರದಿಂದ ನಿಮ್ಗೆ ಶಾಶ್ವತವಾಗಿ ಡೆಲಿವರಿ ಈಸಿ ಆಗ್ತದೆ, ವೈದ್ಯಕೀಯ ಪದ್ಧತಿಯಾಗಿ ಇದು ಬಂದಿದೆ ಸರ್. ಅವರಿಗೆ ನಾವು ಈ ಉತ್ತರಾಣಿ ಬಗ್ಗೆನೂ ಒಂದು ಅರಿವು ತರ್ತೀವಿ. ಈಗ ಮನೆಗೆ ಒಂದು ಚೇಳು ಕಡಿತಂದ್ರೆ ಬಹಳ ಸಮಸ್ಯೆ ಆಗ್ತದೆ. ಈಗ ಉತ್ತರಾಣಿ ಸೊಪ್ಪದಿಂದ ನಾವು ಚೇಳು ಇಳಿಸ್ತೀವಿ ಸರ್. ಅಂದ್ರೆ ಎಂತವ್ ಸಣ್ಣ ಸಣ್ಣ ಅಂದ್ರೆ ಕಾಯಿಲೆಗಳಿಗೆ ಏನ್ ಬೇಕು ಪ್ರತಿಯೊಂದು ನಮ್ಮ ಬದಿಯಲ್ಲಿ ಇದ್ದಂತ ಔಷಧಿಗಳು ಸರ್. ಅಡ್ಡಿಲ್ಲ, ಈಗ ರೈತರ ಕೆಲಸ ಹೆಂಗಿರ್ತದಲ್ಲ, ಹೊಲದೊಳಗ ಸಾಕಷ್ಟು ಇಂತ ತಾವು ಹೇಳದಂಗೆ ಚೇಳು ಇರ್ತದ, ಹಾವು ಅವು ಇವೆಲ್ಲ, ಆಮೇಲೆ ಹುಳುಗಳು ಇಂತವೆಲ್ಲ ಇದ್ದೇ ಇರ್ತಾವ, ಅಂತಹದ್ರ ಜೋಡಿ ಕೆಲಸ ಮಾಡಬೇಕಾಗ್ತದ. ಅಂತ ಸಂದರ್ಭದೊಳಗ ರೈತರಿಗೆ ಇದ್ರ ಒಂದು ನಾಲೆಜ್ ಅಥವಾ ಜ್ಞಾನ ಇರುವುದು ಬಹಳ ಅವಶ್ಯದ. ಮತ್ತೆ ಅದರ ಚಿಕಿತ್ಸೆ ಕೂಡ ಎಲ್ಲಿ ಸಿಗ್ತದ ಅನ್ನೋದು ಕೂಡ ಬಹಳ ಮುಖ್ಯ. ಚಿಕಿತ್ಸೆ ಅದ ಅನ್ನೋದು ಒಂದ್ ಬೇರೆ, ಚಿಕಿತ್ಸೆ ಇಲ್ಲೇ ಸಿಗ್ತದ ಅನ್ನುವಂಥದ್ದು ಒಂದ್ ಬೇರೆ. ಈಗ ನಮ್ ಕೆಲಸನೇ ಇದೆ ಸರ್, ಅಂದ್ರೆ ರೈತರಿಗೆ ನಾವು ಯಾವ ಗಿಡದಲ್ಲಿ ಏನ್ ಸತ್ವದ ಶಕ್ತಿ ಅದ ಅವ್ರಿಗೆ ತೋರಿಸ್ಕೊಡಿದ್ರೆ ಆ ಗಿಡ ಸಂರಕ್ಷಣೆ ಮಾಡ್ತದೆ ಅಂದ್ರೆ ಅವನಿಗೆ ತೋರಿಸ್ಕೊಡ್ಬೇಕಾಗಿದೆ ಸರ್. ಅದ ಸಲಕ್ಕೆ ಹಳ್ಳಿ ಹಳ್ಳಿಗೆ ನಾವು ಏನ್ ಮಾಡ್ತೀವ್ರ, ಮೂರ್ ನಾಲ್ಕು ಹಳ್ಳಿ ಕಲ್ತು ಒಂದಿನ ಅವ್ರಿಗೆ ತೋರಿಸ್ಕೊಡ್ತೀವಿ ಸರ್. ಈಗ ಹಲ್ ಬ್ಯಾನಿ ಸಲುವಾಗಿ ಹಲ್ ಬ್ಯಾನಿ ನೋವು ಇರ್ತಂದ್ರ ನೀರ್ ಹಿಡಿತಂದ್ರ ಗಿಡಗಳು ಅವ ಸರ್. ಅದು ಈಗ ಉತ್ತರಾಣಿ ಸೊಪ್ಪಿ ನೀವು ಮೇಲ್ದ್ರೆ ಸಾಕ್ರಿ ಹಲ್ ಬ್ಯಾನಿ ಗಟ್ಟಿ ಆದ್ರೆ ಚೇಳು ಕಡಿತಂದ್ರೆ ನಾವು ಉತ್ತರಾಣಿ ಬೇರೆ ನಿವಾರಣೆ ಮಾಡ್ತೀವಿ. ಇಂಥವು ಸಾಕಷ್ಟು ಔಷಧಿಗಳು ಟಿಕ್ಕಿ ಸೊಪ್ಪ ಅಂತ ಕೇಳ್ತೀವಿ. ಮೊದಲು ಏನ್ ಮಾಡ್ತೀವಿ ಸರ್, ಎಲ್ಲಿದೆ ಗಾಯ ಆಯ್ತಂದ್ರೆ ಟಿಕ್ಕಿ ಸೊಪ್ಪ ಸರ್ ಎರಡೇ ಮೂರನೇ ದಿನ ಮೈದು ಹೋಗ್ತಿತ್ತು. ಈಗ ನಾವು ಅದಕ್ಕೆ ಬಿಟ್ಟೆವು ಸರ್. ಈ ಯುಗದಲ್ಲಿ ಏನ್ ಮಾಡಬೇಕು, ನಾವು ಮೆಡಿಕಲ್ ಮೆಡಿಕಲ್ ಅಂತ ಬೆನ್ನತ್ತೀವಿ ಸರ್. ಆಯುರ್ವೇದಿಕ್ ತಿಂದ್ಮ್ಯಾಗ ಉಳಿದಿದ ಔಷಧ ಇರ್ತದೆ ಸರ್, ಅವರು ಮೆಡಿಕಲ್ ನಾವು ಬ್ಯಾಡ ಅಂತ ಕೇಳಲ್ಲ. ಆದ್ರೂ ಫಸ್ಟ್ ಪ್ರಿಫರೆನ್ಸ್ ನಾವು ಹಳ್ಳಿ ರೈತರದಾಗ ಹಳ್ಳಿದು ವಾತಾವರಣದ ಬೆಳಿಬೇಕು ಸರ್. ಈಗ ತಾವು ಮೊದಲ ಕೃಷಿ ಮಾಡುವಂತಹ ಸಂದರ್ಭದೊಳಗೆ ರಾಸಾಯನಿಕ ಕೃಷಿ ಮಾಡಿದ್ರಿ, ಅಲ್ಲಿ ಸಾಕಷ್ಟು ಸಮಸ್ಯೆ ಆಯ್ತು ತಮಗೆ. ಅದರ ನಂತರ ರೇಷ್ಮೆ ಕೃಷಿ ಮಾಡಿದ್ರಿ, ಅದು ಕೂಡ ಯಾಕೋ ನಿಮಗೆ ಹೊಲದ ಬರಲಿಲ್ಲ. ಹೂವಿನ ಬೇಸಾಯ ಯಾವ ರೀತಿ ತಮಗೆ? ಹೂವಿನ ಬೇಸಾಯದಲ್ಲಿ ಏನಾಗಿದೆ ಸರ್, ಆಕ್ಚುಲಿ ನಾವು ಟರ್ನ್ ಎಲ್ಲಿ ಆದ್ಯ ಸರ್, ರಾಸಾಯನಿಕ ಕೃಷಿಯಿಂದ ಮುಕ್ತಾಗಿ ಸಾವಯವ ಕೃಷಿ ಕಡೆ ಬಂದಿವಿ ಸರ್. ನನಗಲ್ಲಿ ಬಹಳ ಸಂತೋಷ ಆಯ್ತು. ರಾಸಾಯನಿಕ ಕೃಷಿಯಿಂದ ಮುಕ್ತ ಆದ ನಂತರ ನಮ್ಗೆ ಸಾವಯವ ಕೃಷಿ ಬಂದಾಗ ನಮ್ ದನ ಕರ ಕೊಟ್ಟಿಗೆ ಇದ್ರ ಜೊತೆ ನಾವು ಕೆಲಸ ನಡೀತು ಸರ್. ಈಗ ನಮ್ದೇ ಆದ ಗೊಬ್ಬರ ನಾವು ತಯಾರು ಮಾಡ್ಕೊಳ್ಬೇಕು, ಏರಿಯೊಳ ಗೊಬ್ಬರ ಮಾಡ್ಕೋತೇವೆ, ಜೀವಾಮೃತ ಮಾಡ್ಕೋದು, ಎರಿ ಜಲ ಅನ್ಕೆ ಮಾಡ್ಕೋಲಿಕ್ಕೆ, ಈ ತರ ಮಾಡಿದಾಗ ನಮ್ ಯಾವುದೇ ಖರ್ಚುಗಳು ಇರಲಿಲ್ಲ ಸರ್. ರಾಸಾಯನಿಕ ಕೃಷಿಯಲ್ಲಿ ಸಾಕಷ್ಟು ಹೊರಗಿನ ತಂದು ಮಾಡಬೇಕಾಗಿತ್ತು. ಈ ನಮ್ಮಲ್ಲಿ ಇದ್ದಂತ ವಸ್ತುಗಳನ್ನು ಬಳಸಿದಾಗ ಏನಂತ ನಮ್ಮ ಸಂಪತ್ತಿ ನಮ್ಮಲ್ಲಿ ಉಳಿ ಸರ್. ಇದರಿಂದ ರೋಗಗಳು ಮುಕ್ತ ಆದ್ವು ಸರ್. ನಮ್ಗೆ ಎಷ್ಟು ರೋಗಗಳು ಬರ್ತೀವಲ್ಲ ಆ ರೋಗ ಮುಕ್ತ ಆಯ್ತು. ಅದರಿಂದ ನಮ್ಮ ಜಮೀನು ಉಳಿದ್ವು ಸರ್, ಭೂಮಿ ಸಂರಕ್ಷಣೆ ಇತ್ತು. ನಾವು ಬರೋವರಿಗೆ ಮುಂದಿನ ಪೀಳಿಗೆ ಸಲುವಾಗಿ ಇದೊಂದು ಕೊಡೆ ಕೊಟ್ಟು ಹೋದಂಗೆ ಅವರಿಗೆ. ಹೂವಿನ ಬೇಸಾಯದಲ್ಲಿ ಏನೈತ ಸರ್, ಈಗ ಸಾಕಷ್ಟು ರೋಗ ಬರ್ಲಿಕ್ಕೆ ಕಂಟ್ರೋಲ್ ಅಂದ್ರೆ ಈ ಶಾವಂತಿಗೆ ಬಿಳಿ ಸೊಪ್ಪು ಇರ್ತದ ಸರ್, ಸಾಕಷ್ಟು ಹೇರ್ ಪೇರ್ ಐತಂದ್ರೆ ತಾಳಲ್ಲ, ಟಿಕ್ಕಿ ರೋಗಗಳು ಅಂತ ಬಂದ್ಬಿಡ್ತಾವ. ನಾವೇನ್ ಮಾಡಿದೇವು, ಎರಿ ಯೂಸಲ್ಲ ಎರಿ ಹುಳ ಇದೇ ಸ್ಪ್ರೇ ಮಾಡ್ತದ ಜೀವಾಮೃತ ಈಗ ಮಾಡಿದಾಗ ಅವ್ರ ಫಸ್ಟ್ ಕ್ಲಾಸ್ ಬೆಳಿಲಾಗತ್ತೆ ಸರ್. ಈಗ ಹೂವಿನ ಬೇಸಾಯದ ಏನಂದ್ರೆ ಸರ್, ಯಾರು ಬೀಗರು ಮನೆಗೆ ಬಂದ್ರೆ ಒಂದ್ 10 ಕೆಜಿ ಒಯ್ದಿ ನಾವು ಮಾರ್ಕೆಟ್ ಮಾಡಿದ್ರೆ ನಮ್ಗೆ ದುಡ್ಡು ಬಂದ್ಬಿಡ್ತು. ಈಗ ನಾವು ತೊಗರಿ ಅಂದ್ರೆ 6 ತಿಂಗಳ ತನಕ ಕಾಯ್ಬೇಕು, ಕಬ್ಬು ಅಂದ್ರೆ ಒಂದ್ ವರ್ಷಕ್ಕೆ ತಾಳಬೇಕು. ಹೂವಿನ ಬೇಸಾಯದಾಗ ನಮ್ಮ ಅಫಜಲ್ಪುರ ತಾಲೂಕದವ್ರು ಎಲ್ಲ ಮಂದಿಗೆ ಏನ್ ಅನುಕೂಲ ಆಗ್ಯದಂದ್ರೆ ಸಾಕಷ್ಟು ದೇವಸ್ಥಾನಗಳು ಸರ್. ಒಂದು ಹೈದರಾಬಾದ್ಗೆ ದೇವಸ್ಥಾನ ಬರ್ತದೆ ಸರ್, ಅಫಜಲ್ಪುರ್ ಗತ್ತರ್ಗಿ ಭಾಗಮ್ಮ ದೇವಸ್ಥಾನ ಇರ್ತದೆ ಸರ್, ಗಣಗಪುರ ದತ್ತ ಮಹಾರಾಜರ ದೇವಸ್ಥಾನ ಅದ. ಇಂಥ ದೇವಸ್ಥಾನ ಇದ್ಮ್ಯಾಗ ಸಾಕಷ್ಟು ಹೂವಿನ ವ್ಯಾಪಾರಗಳು ನಡೀತಾರೆ, ಎಲ್ಲರಿಗೂ ಒಂದು ಅನುಕೂಲ ಸರ್. ಈಗ ಅವರು ನಮ್ಗೆ ಆರ್ಡರ್ ಮಾಡ್ತಾರೆ ಸರ್, ಮುಂಜಾನೆ 10 ಕೆಜಿ ಬೇಕು 20 ಕೆಜಿ ಬೇಕು, ನಾವು ಎಲ್ಲ ಹೂವಿನ ವೆರೈಟಿಗಳು ಹಚ್ತೇವೆ ಸರ್. ಸೇವಂತಿಗೆ ಆಗ್ಬೋದು, ಚೆಂಡು ಆಗ್ಬೋದು, ಮಲ್ಲಿಗೆ ಆಗ್ಬೋದು, ದುಂಡು ಮಲ್ಲಿಗೆ ಆಗ್ಬೋದು, ಗುಲಾಬ್ ಆಗ್ಬೋದು, ಸುಗಂಧರಾಜ ಆಗ್ಬೋದು, ಇವೆಲ್ಲ ವೆರೈಟಿಗಳು ನಾವು ಸಣ್ಣ ಪ್ರಮಾಣದಾಗ ಹಚ್ತೇವೆ ಸರ್. ಆದ್ರೆ ಹೂವಿನ ಬೇಸಾದಾಗ ನನಗೆ ಒಂದು ತಿಳುವಳಿಕೆ ಅಂದ್ರೆ ನಾವು 10 ಗುಂಟೆ ಅಷ್ಟೇ ಮಾಡ್ತೇವೆ ಸರ್, ದೊಡ್ಡ ಪ್ರಮಾಣದಾಗ ಮಾಡಲ್ಲ ಸರ್. ಒಂದ್ 10 ಗುಂಟೆ ಗುಲಾಬಿ ಹಚ್ಚೋದಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಬೇರೆ ವೆರೈಟಿ ಅದ್ರಾಗ ಮಿಕ್ಸ್ ಮಾಡಿ ಹಚ್ಚ ಸರ್, ಅದು ತೆಗೆದ ನಂತರ ತರಕಾರಿ ಅನ್ಕೆ ಮಾಡ್ಕೋಬಹುದು ಸರ್. ಅಂದ್ರೆ ಈ ಟೈಪ್ ನಾವು ಬೆಳೆಗಳು ಸಣ್ಣ ಪ್ರಮಾಣದಲ್ಲಿ ಮಾಡ್ತೇವೆ, ಎಕರೆವಾರಿ ಅಜೀವತ್ ಮಾಡಲ್ ಸರ್, ಲಾಸ್ ಆಗಬಾರದು, ಅಷ್ಟರದಾಗೆ ಮೇಂಟೆನೆನ್ಸ್ ಸರಿಯಾಗಿ ಮಾಡಬೇಕು, ಅದ್ರ ಲಾಭ ತಗೋಬೇಕು. ಅಂದ್ರೆ ಎಷ್ಟು ಬೇಡಿಕೆ ಅದ ಅನ್ನೋದು ನಿಮಗೆ ಒಂದ್ ಅಂದಾಜ್ ಅದ? ಹೌದು ಸರ್. ಹೌದಾ? ಆ ಅಂದಾಜಿನ ಪ್ರಕಾರ ನೀವು ಬೆಳಿತೀವಿ ಸರ್, ಅದೇ ಲೆಕ್ಕ ರೈತರೆಲ್ಲರೂ ಇಡಬೇಕು ಸರ್. ರೈತರಿಗೆ ನಾವು ಎಕರೆವಾರಿ ಸುಮ್ಮ ಅಂದಾಜ್ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ ಸರ್, ಕಷ್ಟ. ಅವ್ರ ಮೊದಲು ಮಾರ್ಕೆಟಿಂಗ್ ಅಂದಾಜ್ ಮಾಡ್ಕೋಬೇಕು. ಅದೇ ಮಾರ್ಕೆಟ್ ಅಂದಾಜ್ ಮಾಡ್ಕೋಬೇಕು, ಯಾಕಂದ್ರೆ ಒಕ್ಕಲ್ತನ ಹೆಂಗ ಸರ್, ಮಾರ್ಕೆಟ್ ಬಿಟ್ಟು ನಾವು ಏನು ಮಾಡಕ್ ಸಾಧ್ಯ, ಮತ್ತೆ ರೈತನು ಮಾರ್ಕೆಟ್ ದಾಗ ಇಳಿಬೇಕು ಸರ್, ಅವ ಸ್ವತಾನೇ ಮಾರಾಟ ಮಾಡೋದು ವಿಚಾರ ಮಾಡಬೇಕು. ನಾವು ಸ್ವಲ್ಪ ದಿನ ಹಾರಂಕೆ ಮಾಡಿ ಮಾರಾಟ ಮಾಡಿದ್ವಿ ಸರ್ ಈ ಹೂವಿನ ವ್ಯಾಪಾರದಾಗ, ಅವಾಗ ಪ್ರಚಲಿತ ಆಗ್ಬಿಟ್ಟು. ಈಗ ನೀವು ಹಾರಂಕೆ ಮಾರ ಮುಂದೆ ಮುಂದಿನ ವ್ಯಾಪಾರಸ್ಥನ ಏನ್ ಮಾಡ್ತಾನ, ನನಗೆ ಕೊಡೋಪ್ಪ ನಿನ್ಗೆ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ನಾವು ಈ ಒಂದು ಮಾರ್ಕೆಟ್ ದಾಗ ನಾವು ಇಳಿಬೇಕು ಸರ್. ಸ್ವಂತ ರೈತರೇ ಮಾರ್ಕೆಟ್ ದಾಗ ಬರ್ಬೇಕು ಸರ್. ನಮ್ ಕೃಷಿ ವಿಜ್ಞಾನ ಕೇಂದ್ರದವರು ಇದೇ ಒಂದು ಪಾಠ ಕಲಿಸ್ತಾರೆ. ನೀವು ಒಯ್ದು ಡೈರೆಕ್ಟ್ ಆಗಿ ಹೋಲ್ಸೇಲ್ ಅನ್ಕೆ ಕೊಡ್ಬೇಡ್ರಿ, ನಿಮ್ಮಲ್ಲಿ ರಿಟರ್ನ್ ಅನ್ಕೂತ ಮಾಡ್ರಿ. ಅವ್ರು ನಿಮ್ಮಲ್ಲಿ 10 ರೂಪಾಯಿ ಮಾರಿ ತಗೊಂಡ್ಕೆ 50 ರೂಪಾಯಿ ಮಾಡ್ತಾರೆ, ಅದೇ ನೀವು 40 ರೂಪಾಯಿ ಮಾರಿ ನಿಮ್ ಲಾಭ ಅನ್ಕೆ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಪರಿಪಾಠ ಸರ್. ಅಂದ್ರೆ ಈಗ ನಿಮಗೆ ಹೂವು ಸಪ್ಲೈ ಮಾಡಬೇಕು ಅಂತಂದಾಗ ನೇರವಾಗಿ ನಿಮಗೆ ಗ್ರಾಹಕರಿಂದನೇ ಡಿಮ್ಯಾಂಡ್ ಬರ್ತದ ಅಂತೀರಿ? ಬರ್ತದೆ ಸರ್. ಈಗ ತಮ್ಮಲ್ಲಿ ತಾವು ದೇವಸ್ಥಾನಗಳೇ ಹೇಳಿದ್ರಿ ಅಥವಾ ಸಮಾರಂಭಗಳಿರ್ತಾವ ಅಂತಲ್ಲಿ ನೇರವಾಗಿ ನಿಮಗೆ ಕೇಳ್ತಾರಂತೀರಿ ಸರ್? ಈಗ ಹೆಂಗಂದ್ರೆ ಈಗ ನಿಮ್ಮ ಮನೆಯಾಗ ಒಂದು ಫಂಕ್ಷನ್ ಇರುತ್ತೆ, ನಿಮ್ಗೊಂದು 20 ಕೆಜಿ ಹೂವು ಬೇಕು, ನಿಮ್ಮಲ್ಲಿ ಏನ್ ಆಸೆ ಇರ್ತಂದ್ರೆ ವೆರೈಟಿ ಸರಿಯಾಗಿ ಬರ್ತದ, ರೈತರ ಬಳಿ ತಗೋಬೇಕನ್ನೋ ಒಂದು ಆಸೆ ಸರ್. ಈಗ ರೈತ ಹೆಂಗಿರ್ತಾರೆ, ಮುಗ್ಧ ರೈತ, ಅವ್ರಿಗೆ ಒಂದ್ 2 ಕಿಲೋ ಎಕ್ಸ್ಟ್ರಾ ಕೊಟ್ಟರು ಅವ್ರಿಗೆ ಬಹಳ ಸಮಾಧಾನ ಇರ್ತದೆ, ಮತ್ತೆ ಮಾಲು ಫ್ರೆಶ್ ಬಂದ್ಬಿಡ್ತ, ನಾವು ನಿಮ್ ಮನೆ ತಂದು ಕೊಟ್ಬಿಡ್ತೀವಿ. ಈ ಗುಲ್ಬರ್ಗ ನಾವು ಡೈಲಿ ಬರೋದಿರ್ತದೆ ಸರ್, ನಿಮ್ ಮನೆ ಅಡ್ರೆಸ್ ಕೊಟ್ಟರೆ ಫೋನ್ ನಂಬರ್ ಕೊಟ್ಟರೆ ನಿಮ್ ತಂದು ಈ ಮಾರ್ಕೆಟ್ ದಾಗ ಇದು ಕೊಟ್ಬಿಡ್ತೀವಿ ಸರ್. ಇದು ಒಂದು ಡೈರೆಕ್ಟ್ ಆಗಿ ರೈತರಿಂದ ಮತ್ತೆ ಗ್ರಾಹಕರಿಗೆ ನೇರವಾಗಿ ನೀವು ಸಂಪರ್ಕದೊಳಗಿರ್ತೀವಿ. ಹೌದು ಸರ್. ಮತ್ತೆ ನೀವು ಸಪ್ಲೈ ಮಾಡೋದು ಹೆಂಗ್ ಮಾಡ್ತೀರಿ, ನಿಮ್ದೇ ಆದಂತಹ ಗಾಡಿಗಳಾದವ ಅಥವಾ ಯಾವ ಗಾಡಿಗಳ ಜೊತೆ? ಇಲ್ಲ ಸರ್, ನಮ್ಮ ಹೆಂಗಂದ್ರೆ ಮೋಟಾರ್ ಸೈಕಲ್ ಮೇಲೆ ನಾವು ಸಪ್ಲೈ ಕೊಡ್ತೀವಿ ಸರ್. 1 ಕ್ವಿಂಟಲ್ ತನ ನಾವು ಲೋಡ್ ಮೋಟಾರ್ ಸೈಕಲ್ ಮೇಲೆ ಸರ್ ತಗೊಂಡು ಹೋಗ್ಬಹುದು. ಈಗ ನಿಮ್ ಮನೆಗೆ ತಂದು ನಿಮ್ 10 ಕೆಜಿ 20 ಕೆಜಿ ಎಷ್ಟು ಡಿಮಾಂಡ್ ಮಾಡ್ತಿರಲ್ಲ ಅಷ್ಟು ನಿಮ್ದಲ್ಲಿ ಸಪ್ಲೈ ಕೊಡ್ತೀವಿ. ಅಂತವ್ರು ಎಷ್ಟು ಜನ ತಮ್ಮಲ್ಲಿ ಕೆಲಸಕ್ಕೆ ತಮಗೆ ಸಿಗ್ತಾರ ಅಂತಂತೀರಿ? ಈಗ ನಮ್ಮಲ್ಲಿ ಸರ್ ಕೆಲಸ ಮಾಡೋರು ಅಂತೀರಿ ಸರ್, ಅಂದ್ರೆ ಸಪ್ಲೈ ಮಾಡೋದಕ್ಕೆ ಸಪ್ಲೈ ಮಾಡುದ ಒಂದ್ 2 ಜನ ಇರ್ತಾರೆ ಸರ್, ಆಳುಗಳು ಇರ್ತಾರಲ್ಲ ಸರ್, ಆಳುಗಳು ಇರ್ತಾರ, ಮನೆಯವರು ಇರ್ತೇವೆ ನಾವು, ಸದಾ ಓಡಾಡ್ತೀವಿ ಸರ್. ಆ ಪ್ರಕಾರ ಎಲ್ಲ ನಿರ್ವಹಣೆ ಆಗ್ತದೆ, ಮ್ಯಾನೇಜ್ ಆಗ್ತದೆ. ಬಿಲ್ಕುಲ್ ಆಗ್ತದೆ ಸರ್. ನೋಡಿ ಸರ್, ಮೇನ್ ಇದ್ದಿದೆ ಮಾರ್ಕೆಟ್. ಬಹಳ ಮಂದಿ ಏನ್ ಮಾಡ್ತಾರೆ, ಚೀಲ ತಂದು ಇಲ್ಲಿ ಡೈರೆಕ್ಟ್ ಆಗಿ ಹೂವಿನ ಮಾರ್ಕೆಟ್ ದಾಗ ಓಡಾಡ್ತಾರೆ. ಹೂವಿನ ವ್ಯಾಪಾರ ಅವ್ರು ಬೇಕಾಯ್ತಂತ ತಗೋತಾರೆ, ಇಲ್ಲ ತಗೊಳ್ಳಲ್ಲ. ನಾವು ಅವರಿಗೆ ಡಿಮಾಂಡ್ ಇದ್ದಾಗಿ ನಾವು ಮಾಲ್ ಕೊಡ್ತೀವಿ ಅಷ್ಟೇ. ಇದು ಒಂದು ಮಾರ್ಕೆಟ್ ಸ್ಟೈಲ್ ಇದು. ಈಗ ನಾವು ತಂದು ಇವ್ರಿಗೆ ಕೊಟ್ಟು ಅಂದ್ರೆ ಅವರಿಗೆ ಡಿಮಾಂಡ್ ಅನ್ಸಲ್ಲ ಸರ್. ಬರೋಬ್ರಿ. ಈಗ ಫಂಕ್ಷನ್ ಇದ್ದಾಗ ಅವ್ರ ಮನೆಗೆ ಒಯ್ದು ಕೊಡ್ತೀವಿ ಸರ್ ಹಳ್ಳಿಯಾಗ. ಅವ್ರು ಸ್ವತಃ ಡೈರೆಕ್ಟ್ ಅವರೂ ಬರ್ತಾರೆ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಈ ಟೈಪ್ ಎರಡೂ ಕಡೆ ನಡೀತು. ಅಂದ್ರೆ ನಮ್ಮ ರೈತರು ಹೆಚ್ಚಿನ ಜನರ ಜೊತೆಗೆ ಸಂಪರ್ಕದೊಳಗೆ ಇರಬೇಕು. ಈ ಮಾರ್ಕೆಟೇ ಇದೆ ತರ ಸರ್. ಈಗ ಯಾಕಂದ್ರೆ ನಾವು ರೈತರು ಎಲ್ಲಿ ಲಾಸ್ ಆಗ್ತೀವಿ ಅಂದ್ರೆ ಪ್ರತಿಯೊಬ್ಬ ರೈತರು ನಾವು ಬೆಳಿತೀವಿ, ಆದ್ರೆ ಮಾರ್ಕೆಟ್ ದಾಗ ಕೂತು ಸೆಲ್ ಮಾಡೋರು ಇಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಸರ್. ಈಗ ನಮ್ದೇ ಮಾಲ್ 10 ರೂಪಾಯಿ ತಗೊಂಡು 30 ರೂಪಾಯಿ 50 ರೂಪಾಯಿ ಅವ್ರು ಮಾಡ್ತಾರಲ್ಲ, ನಾವೇ ಒಂದಿನ ಕೂತ್ ಮಾಡಿದ್ರೆ ನಮ್ಗೆ ಲಾಭ ಅಂತ. ಬರೋಬ್ಬರಿ ಲತೀಫ್ ಪಟೇಲ್ ಅವರೇ, ಈಗ ನೋಡ್ರಿ ಈ ವಿಚಾರ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದಂತಹ ಅವಶ್ಯಕತೆ ಅದ ಇವತ್ತಿನ ದಿವಸ ರೈತರು. ಈಗ ನಿಮ್ಮಲ್ಲಿ ಇಂತಹ ಪ್ರಯತ್ನಗಳನ್ನು ತಾವು ಏನಾದ್ರೂ ಮಾಡ್ತಾ ಇದ್ದೀರಾ? ಈಗ ಯುವಕರು ಇರ್ತಾರೆ, ಅವರಿಗೆ ಕೆಲಸ ಇರುವುದಿಲ್ಲ, ಅವರದೇ ಆದಂತಹ ಒಂದು ಗ್ರೂಪ್ ಮಾಡಿ ಅವರಿಗೆ ಮಾರಾಟ ಮಾಡುವಂತಹ ಒಂದು ನೆಟ್ವರ್ಕ್ ಹಾಕಿ ಕೊಟ್ರೆ ನಿಮ್ಮ ಏನು ಹೂ ಇರಬಹುದು ಅಥವಾ ಕೃಷಿ ಉತ್ಪನ್ನ ಇರಬಹುದು ಎಲ್ಲೆಲ್ಲಿ ಮಾರಾಟ ಮಾಡೋದಕ್ಕೆ ಸಾಧ್ಯದ, ಎಲ್ಲೆಲ್ಲಿ ಹೋಗಿ ಕೊಡೋದಕ್ಕೆ ಸಾಧ್ಯದ, ಸರಬರಾಜು ಮಾಡೋದಕ್ಕೆ ಸಾಧ್ಯದ, ಅಂತ ಗ್ರೂಪ್ ಏನಾದರೂ ತಯಾರು ಮಾಡೋದಕ್ಕೆ ಸಾಧ್ಯದ ಏನು ಅಂತ ಹೇಳಿ ರೈತರೇ ಕೂಡಿ. ರೈತರು ನಾವು ಗ್ರೂಪ್ ಮಾಡಿದ್ವಿ ಸರ್, ಈಗ ಆಲ್ರೆಡಿ ಈಗ ವಯಸ್ಕರು ಹುಡುಗರಿಗೆ ಏನ್ ಮಾಡಿದ್ವು, ಕೆಲ್ಸಲ್ ಸರ್ ಅವರು, ಅವ್ರ ಒಕ್ಕಲ್ತನ ಮಾಡಲಾಗ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ದುಡ್ಡು ಬೇಕು ಅಂದ್ರೆ ನಾವು ಮಾರ್ಕೆಟ್ದಾಗ ಬಿಟ್ಬಿಟ್ಟು ಸರ್. ಬಹಳಷ್ಟು ಹುಡುಗರು ಏನ್ ಮಾಡಕತ್ತಾರ ಅಂದ್ರೆ ತಕಡಿ ಕಲ್ಲು ವೈದ್ಯಕ್ಕೆ ಕೂತು ಬಿಡೋದು ಸರ್. ಹಳ್ಳಿ ರೈತರು ಬಂದಾಗ ಅವ್ರ ಮಾಲ್ ಖರೀದಿ ತಗೊಳೋದು, ಅವ್ರ ಮಾಲ್ ಸೆಲ್ ಮಾಡಿ ಅವ್ರಿಗೆ ಕೊಟ್ಬಿಡೋದು, ಈ ಟೈಪ್ ನಾವು ಗ್ರೂಪ್ ಮಾಡ್ಕೊಂಡಿವ್ ಸರ್. ಇವನ್ ಬೇಸಾದಾಗೂ ಹೆಂಗೆ ಸರ್, ಈಗ ಸಪೋಸ್ ಒಬ್ರು ಗುಲ್ಬರ್ಗ್ ಬರ್ತಾರಂದ್ರೆ ನಾಲ್ಕ್ ಚೀಲ ಅವ್ರ ಜೊತೆ ನಾವು ಕೊಟ್ಟು ಕಳಿಸ್ತೀವಿ ಸರ್, ಅದ್ರ ಏನ್ ಖರ್ಚು ಬರ್ತದೆ ಕಟ್ ಮಾಡ್ತೀವಿ, ಅವ್ರಿಗೆ ಕೊಟ್ಬಿಡ್ತೀವಿ ಸರ್. ಈ ಟೈಪ್ ಒಂದು ಗ್ರೂಪ್ ಮಾಡ್ಕೊಂಡು ಇದು ಮಾಡಿ ಸರ್. ಹಳ್ಳಿ ರೈತರಿಗೆ ಒಂದು ಗ್ರೂಪ್ ಐತಂದ್ರೆ ಮಾತ್ರ ಲಾಭ ಅದು ಸರ್, ಅಲ್ಲಿ ತನ ಲಾಭ ಇದೆ. ಒಬ್ಬೊಬ್ಬರೇ ಈ ಕೆಲಸ ಮಾಡೋದಾಗಂಗಿಲ್ಲ, ಸಾಮೂಹಿಕವಾಗಿ ನಾವು ಕೆಲಸ ಮಾಡಿದ್ರೆ ನಮಗೆ ಸರಳ ಆಗ್ತದ, ಆಮೇಲೆ ನಾವು ಎಲ್ಲೂ ಮೋಸ ಹೋಗಂಗಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಸರ್. ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಗೆ ಏನ್ ಅನುಭವಗಳು ಬರ್ತಾವ ಸರ್, ಅವ್ರು ಸ್ವತಃನೇ ಇದಕ್ಕೆ ಒಂದು ಅನುಭವ ಹಂಚ್ಕೊಳ್ಳಾಗತ್ತ ಸರ್. ಯಾವ ಟೈಪ್ ಏನ್ ಮಾಡಬೇಕು ಅಂದ್ರೆ ಡಿಮಾಂಡ್ ಎಷ್ಟ್ ಆಗ್ಲಿ ಅಂತ ನೋಡಿ ಸರ್, ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಲಿಂಕ್ ಇಟ್ಟಾಗ ಅವ್ರಿಗೇನ್ ಡಿಮಾಂಡ್ ಬರ್ತದೆ, ದೊಡ್ಡ ಅಧಿಕಾರಿಗಳಿಗಾಗ್ಲಿ ಬೇರೆಯವರಾಗ್ಲಿ ವ್ಯಾಪಾರಸ್ಥರಾಗ್ಲಿ ಒಕ್ಕಲ್ತನ ಇದ್ದವ್ರಿಗೆ ನಮ್ಮಂತವ್ರಿಗೆ ಮಾರ್ಕೆಟ್ ಹಾದಿ ಕೊಟ್ಬಿಡ್ತದೆ. ಈಗ ಅವ್ರ ಫೋನ್ ಮುಖಾಂತರ ಹೇಳ್ತಾರೆ, ಈ ವಿಜ್ಞಾನ ಕೇಂದ್ರದಾಗ ಯಾರು ನಿಮ್ಗೆ ಅವಶ್ಯಕ ಅಂದ್ರೆ ಪಟೇಲ್ ಅವ್ರ ಬಳಿ ಒಂದ್ 20 ಕೆಜಿ ಹೂವು ಇಟ್ಟು ಸರ್, ನಾವು 20 ಕೆಜಿ ನಿಮ್ ಮನೆ ತಂದು ಮುಟ್ಟಿಸ್ತೀವಿ ಅಂದ್ರೆ ಇಲ್ಲಿ ವ್ಯತ್ಯಾಸ ಏನಾದ್ ಸರ್, ನಾವು ಮಾರ್ಕೆಟ್ ಸೆಲ್ ಮಾಡದಂಗೆ ಇತ್ತು, ನಾಲ್ಕು ದುಡ್ಡು ನಮ್ ಗಳಿಕೆ ಆದಂಗೆ ಇತ್ತು, ನಿಮ್ ಮನ್ಯಾಗ ಕೂತಲ್ಲಿ ನಿಮ್ಗೆ ನಾವು ಸಪ್ಲೈ ಕೊಟ್ಟಂಗೆ. ಇದು ಒಂದು ಮಾರ್ಕೆಟ್ ಒಳ್ಳೆ ಗುಣಮಟ್ಟದ ಉತ್ಪನ್ನ ಆಗಲಿ ನೀವು ಕೊಡೋದಕ್ಕೆ ಅನುಕೂಲ ಆಗ್ತದೆ ನೇರವಾಗಿ ರೈತರಿಂದ ಗ್ರಾಹಕರಿಗೆ. ಈ ರೀತಿ ಇನ್ನೊಂದು ವ್ಯತ್ಯಾಸಗಳು ಏನದಂದ್ರೆ, ಈ ಟೈಪ್ ಏನು ಸಂಪರ್ಕ ಕೃಷಿ ವಿಜ್ಞಾನ ಕೇಂದ್ರ ಮಾಡ್ಯಾರ ಸರ್, ಇಲ್ಲಿ ಎರಡು ಭಾಗಗಳು ವಿಂಗಡಣೆ ಆಗಿವೆ ಸರ್. ಒಂದಂದ್ರೆ ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ. ಈಗ ಸಾವಯವ ಕೃಷಿಯಲ್ಲಿ ಬಹಳಷ್ಟು ನಮ್ಮ ರೈತರು ಭಾಗಿಯಾಗಿದೆ ಸರ್. ನಾವು ಅವ್ರ ತೋಟಕ್ಕೆ ಹೋಗಿ ಅವ್ರ ಹೊಲಕ್ಕೆ ಹೋಗಿ ಅವರಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾಕೆ ಮಾಡಬೇಕಾಗ್ಯದ, ಮುಂದಿನ ಫ್ಯೂಚರ್ ಏನು. ಈಗ ನಮ್ಮಲ್ಲಿ ನೋಡ್ರಿ ಅಫಜಲ್ಪುರ ತಾಲೂಕಿನ ಅಳಗಿ ಗ್ರಾಮದಲ್ಲಿ ಹಾಳ್ಕಿ ಸೌಕರ್ ಅಂತ ಒಬ್ರು 180 ಎಕರೆಯಲ್ಲಿ ಅವರಿಗೆ ಸಾವಿ ಕೃಷಿ ಕಡೆ ಒಂದು ಹೊಲ ಕೊಟ್ಟಿವಿ ಸರ್. ಮೊದಲು ಬಂದು ನಮ್ದೇ ಸಣ್ಣ ಘಟಕಗಳು ನೋಡ್ತೀವಿ, ನನಗೆ ನೀರಿನ ಕೊರತೆ ಸರ್, ಆದ್ರೆ ನೋಡಿ 180 ಎಕರೆಯಲ್ಲಿ ಅವರು ಸಾವಿ ಕೃಷಿ ಮಾಡಿದ್ರು. ಅದು ಸಾಧನೆ ಯಾವ ತರದಂದ್ರೆ ಅಲ್ಲಿ ಹೋಗಿ ನಾವು ಸ್ಪಾಟ್ ಮ್ಯಾಗ ನೋಡಿದ್ರೆ ಗೊತ್ತಾದ್ರಿ. ಒಂದು ರಂಗಕಸ್ತೂರಿ ಕಾರ್ಯಕ್ರಮ ಕೊಟ್ಟಿವಿ ಸರ್, ಇಡೀ ತಾಲೂಕದಲ್ಲಿ ಬೆಚ್ಚ ಬಿದ್ರು ಅವರು. ವರ್ಷಿಗೆ ಅವ್ರು ಏನ್ ಬೆಳೆಯ ಪದ್ಧತಿಗಳು ಮಿಕ್ಸ್ ಕ್ರಾಪ್ ಅಂತ ಬೆಳೀತಾರೆ ಸರ್. ಈಗ ತೊಗರಿ ಬಿತ್ತ ಮುಂದೆ ಉಳ್ಳಾಗಡ್ಡಿ ಬಿತ್ತ, ಉಳ್ಳಾಗಡ್ಡಿ ಬಿತ್ತಿದ ನಂತರ ತೊಗರಿ ಉಳಿಸ್ತಾರೆ ಸರ್ ಒಂದ್ ತಿಂಗಳು ಲೇಟ್ ಮಾಡಿ. ಈಗ ತೊಗರಿ ಹೋದ ತಕ್ಷಣ ಅವರು ಕಲಂಗಿ ಹೆಚ್ಚಿಕೊತಾರೆ ಸರ್. ಅಂದ್ರೆ ಅಲ್ಲಿ ಕ್ರಾಪ್ಗಳು ಯಾವ ತರ ತಗೋಬೇಕು ಅನ್ನೋದು ಕೃಷಿ ವಿಜ್ಞಾನ ಕೇಂದ್ರ ರಾಜೀವ್ ತೆಗೆಸ ಅವರು ಮತ್ತೆ ನಮ್ಮ ರಾಯಚೂರು ಯೂನಿವರ್ಸಿಟಿ ಅವರು ಬಾಸ್ ಬಂದಿರ ಸರ್ ಅಲ್ಲಿ. ಅಲ್ಲಿ ನೋಡ್ ಬಹಳ ಆಶ್ಚರ್ಯ ಪಡೆದ್ರು ಅವರು, ಒಕ್ಕಲ್ತನದಲ್ಲಿ ಏನ್ ಒಂದ್ ಕಂಪನಿ ಕೆಲಸ ಮಾಡದಂಗೆ ಒಕ್ಕಲ್ತನ ಕೆಲಸ ಮಾಡಲ್ಲ ಸರ್. ಆದ್ರೆ ಈ ರೈತರು ಇದು ಒಂದು ಭಾಗ ಬರಬೇಕು ಸರ್, ಸಾವಯವ ಕೃಷಿ ಕಡೆ ಬರಬೇಕು ಅಂದ್ರೆ ಬೆಳೆಗಳ ಒಂದು ಏನು ಜೀವನ ಚಕ್ರದ ಬಗ್ಗೆನೂ ಅಭ್ಯಾಸ ಮಾಡಬೇಕಾಗ್ತದೆ, ಸಮಯದ ಬಗ್ಗೆನೂ ಅಭ್ಯಾಸ ಮಾಡಬೇಕಾಗ್ತದೆ, ಮಾರ್ಕೆಟ್ ಬಗ್ಗೆ ಅಭ್ಯಾಸ ಮಾಡಬೇಕಾಗ್ತದೆ. ಈ ಎಲ್ಲ ವಿಚಾರಗಳನ್ನ ತಾವು ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಮ್ಮ ರೈತರಿಗೆ ಹೇಳಿರಿ. ಈಗ ತಮ್ಮ ಸರಾಸರಿಯಾಗಿ ಒಂದು ವರ್ಷದೊಳಗೆ ಇಷ್ಟೆಲ್ಲ ತಾವು ಕೃಷಿ ಮಾಡ್ತಾ ಇದ್ದೀರಿ, ಔಷಧೀಯ ಸಸ್ಯಗಳನ್ನು ಬೆಳೀತಾ ಇದ್ದೀರಿ, ಎಷ್ಟು ಆದಾಯ ನಿಮ್ಮ ಭೂಮಿಯಿಂದ ಸಿಗ್ತದೆ ನಿಮಗೆ? ನಂದು 5 ಎಕರೆ ಜಮೀನು ಸರ್, ಅಲ್ಲಿ 3 ಎಕರೆ ನಾ ಕಬ್ಬು ಬೆಳಿತೀನಿ ಸರ್. ಈಗ ನಾವು ಸಾವಿರದಾಗೆ ಬೆಳೀತಂದ್ರೆ 50-60 ಟನ್ ನಾ ಅಷ್ಟೇ ತೆಗಿತೀನಿ ಸರ್. ನನ್ ಯಾವ ಖರ್ಚಿಲ್ಲ, ಎಲ್ಲಿ ಹುಳ ಹಾಕ್ತೀನಿ ಅಷ್ಟೇ ಬೆಳೆ ಬೆಳ್ಕೊತೀನಿ ಸರ್. ಈಗ ಅದು ವಜನ್ ರೀ 50-60 ಟನ್ ಅಷ್ಟು ಕೊಡ್ತದ. ಈ ನನ್ಕಿಂತ ಹೆಚ್ಚಿಗೆ ಮತ್ತ ಖರ್ಚು ಅಂದ್ರೆ ಜೀವಾಮೃತ ಮತ್ತೆ ಎರಿಜಲ ಮಾಡೋರು ಏನೋ 80 ಟನ್ ತನ ಬಂದ್ರ ಸರ್, ಸರಾಸರಿ 80 ಟನ್ ತನ ಇವತ್ತು ಅಗ್ರಿಕಲ್ಚರ್ ಮಾಡಕ ಸರ್. ಈಗ ಕನಿಷ್ಠ ಹೂವಿನ ಬೇಸಾಯದಾಗ ನಮ್ಗೇನು ಲಾಭ ಅಂತ ನಾವು ತಿಳ್ಕೊತೀವಿ. ಒಕ್ಕಲ್ತನದಲ್ಲಿ ದಿನನಿತ್ಯ ದುಡ್ಡು ಬೇಕು ಸರ್. ಈ ಮೊದಲಿನಂಗ ಒಕ್ಕಲ್ತನ ಯಾವ ಉಳಿದಿಲ್ಲ ಸರ್. ಈ ಕೂಲಿ ಕಾರ್ಮಿಕರು ಏನಾಗಿದೆ ಸರ್, ಮುಂಜಾನೆ ದುಡ್ಡು ಕೊಟ್ರೆ ಮಾತ್ರ ಬರ್ತಾರೆ, ಏನ್ ಬರಲ್ಲ. ಅಂತ ಪೊಸಿಷನ್ನಾಗ ನಾವು ಏನ್ ಮಾಡ್ತೀವಿ ಸರ್, ಈ ಕಬ್ಬಿನ ಉಳಿತಾಯ ಏನ್ ಮಾಡ್ತೀವಿ ಅಂದ್ರೆ ಒಂದ್ ವರ್ಷನಾಗ ದುಡ್ಡು ಬರ್ತಾವ ಅಂದ್ರೆ ಈ ಹೂವಿನ ಬೇಸಾಯಾಗ ನಾವು ಚಲನಕ್ಕೆ ನಾವು ಕೆಲಸ ಮಾಡ್ಕೋತ ಹೋಗ್ತೀವಿ ಸರ್. ಆದ್ರೆ ಟೋಟಲ್ ಆಗಿ ನಾವು ಇಷ್ಟೇ ಆಗ್ತದ ಅನ್ಕೆ ಏನು ಬರದ್ ಇಟ್ಟಂಗಿಲ್ಲ ಸರ್.

ಕೊಡು ಕಳತಾ.